ಭೂಲೋಕಕ್ಕೆ ತೆರಳಿ ಅರಣ್ಯ ವಾಸಿಯಾದ. ಆ ಮಾರ್ಕಣವನ್ನು ಹಿಡಿದು ತನ್ನಿರಿ. ಶಿವಧ್ಯಾನಸಕ್ತನಾದರೂ ಸರಿ, ಅದನ್ನು ಕೆಡಿಸಿ ರುಂಡ ಮುಂಡವನ್ನು ಹಿಡಿದು ದಡ್ಡರನೆ ಎಳೆಯುತ್ತಾ ಹರಿಹರನ ನಾಮ ನುಡಿಯುವ. ಆ ಪಾಪಿಯ ಬಾಯಿ ಬಾಯಿ ಹೊಡೆದು ಖಡ್ಗವನ್ನು ಬೆಳೆದು ಆ ಕರ್ಮಿಸ್ತನನ್ನು ಕಟ್ಟಿ ತರುವಂತವರಾಗಿರಿ. ಕಾಲ ಕರಾರರೇ ಚಿತ್ರಗುಪ್ತರೇ, ನೀನು ಹೇಳಿದ ಪ್ರಕಾರ ಮಾರ್ಖಂಡಿಯನನ್ನು ಎಳೆದು ತರುತ್ತೇನೆ. ಸಾರಥಿ ಭೂಲೋಕಕ್ಕೆ ರಥವನ್ನು ಅತಿ ಸೂತದಿಂದ ಬಿಡುವಂತವನ. ತನ್ನ ನಿಜ ಸ್ಥಾನ ಬಿಟ್ಟು ಶಿವಾಲಯದಲ್ಲಿ ಕುಳಿತು ಸದಾ ಶಿವನ ಪೂಜೆಯನ್ನು ಮಾಡುತ್ತಿರುವನು. ಇದಕ್ಕೆ ನಮ್ಮಿಂದ ಏನು ಮಾಡಲು ಸಾಧ್ಯವಾಗಲಾರದು. ಎಲ್ಲಿದ್ದರೆ ಏನಾಯಿತು? ಆ ಮುನಿ ಕುಮಾರನು ನಿನಗೆ ಈಡಾಗುವನೆ. ಮೃತ್ಯದೇವಿ ನಿನಗಾಗದಿದ್ದರೆ ಹೇಳು, ಆ ಮುನಿ ಕುಮಾರನನ್ನು ಶರ್ರನೆ ಸೇರಿಬಿಡುತ್ತೇನೆ. ಎಲೆ ಯದಮನಾದ ಮುನಿ ಕುಮಾರನೇ, ಹರನ ಪೂಜಿಸುವ ನಿನ್ನ ಮೋಸ ಭಕ್ತಿ ನನಗೆಲ್ಲ ಗೊತ್ತು. ಓಂ ನಮ ಶಿವಾಯ ಅದಮ. ಓಂ ನಮ ಶಿವಾಯ. ನಿನ್ನ ಆಯುಷ್ಯ ಪರಿಮಿತಿ ಮುಗಿದಿರುವುದು, ಇನ್ನು ಅರಿಯದೆ ಲಿಂಗ ಪೂಜೆ ಮಾಡುತ್ತಾ ಕುಳಿತಿರುವುದು ಸರಿಯಲ್ಲ. ಅಹೇ ಭಕ್ತ ವತ್ಸಲನಾದ ಪರಮೇಶ್ವರ, ಮೃತ್ಯುವು ಎನ್ನನ್ನು ಕೈ ಚಾಚಿ ಕರೆಯುತ್ತಿದೆ. ಜಗದ ರಕ್ಷಕ, ಮೃತ್ಯುವ ಭಯದಿಂದ ನನ್ನನ್ನು ದೂರ ಮಾಡುವಂತ ಎಲೆ ಯಮ ಕಿಂಕರಾದಿಗಳಿರ. ಮುನಿ ಕುಮಾರನು ಮೃತ್ಯು ಭಯವನ್ನು ಮರೆತು ಮೃತ್ಯುಂಜಯನ ಧ್ಯಾನ ಮಾಡುತ್ತಾ ಲಿಂಗ ಪೂಜೆಯಲ್ಲಿ ಶಿವದಾನಾಸಕ್ತನಾಗಿದ್ದಾನೆ. ಶಿವಾಯ, ಈ ಮಾರ್ಕಂಡನ ಕೈ ಹಿಡಿಯುವುದು ನನ್ನಿಂದ ಸಾಧ್ಯವಿಲ್ಲ. ಓಂ ನಮ ಶಿವಾಯ. ಮರಣ ಕಾಲಕ್ಕೆ ಮೃಡಹರನ ನೆನೆಯುವುದು ಇಂಥ ಮಾನವರಿಗೆ ನಾನಾದರೂ ಸೇರಬೇಕಾಗುವುದು. ಇವನು ಪಾಪಿಯಲ್ಲ, ಇವನು ನಿಜವಾದ ಶಿವ ಶರಣನಾಗಿದ್ದಾನೆ. ಮೃತ್ಯ ದೇವಿ, ಈ ಕುಮಾರನನ್ನು ಬಿಟ್ಟು ಹೋಗುವುದೆ. ನಮ ಶಿವಾಯ. ಎಲೈ ಮುನಿವರ್ಯ, ನಿನ್ನ ಕಳ್ಳಮನದ ಶಿವ ಪೂಜೆಯನ್ನು ಬಿಟ್ಟು ಬಿಡು. ಓಂ ನಮ ಶಿವಾಯ. ಗರ್ಭಗುಡಿಯಲ್ಲಿ ಏಕೆ ಅಡಗಿ ಕುಳಿತಿರುವಿ ಪಾಪಾತ್ಮ? ತ್ರಿಮೂರ್ತಿಗಳನ್ನು ಪೂಜಿಸಿದರೆ ನಿನ್ನ ಮರಣ ಕಾಲವು ಹೋಗುವುದೆ. ಮದಾಂತ, ಕಳ್ಳತನದಿಂದ ಲಿಂಗದಲ್ಲಿ ಏಕೆ ಅಡಗಿ ಕುಳಿತಿರುವಿ? ಬಾಹೊರಗೆ ಮೂಡ. ಅಯ್ಯೋ ಪರಮೇಶ್ವರ, ಒಂದೇ ಸವೆನ ಯಮನ ಆಳುಗಳು ಕರೀತಿರು. ನಿನ್ನ ಸಾನ್ನಿಧ್ಯದಲ್ಲಿ ಇಂಥ ಭಕ್ತನನ್ನು ಎಳೆದು ಒಯ್ಯುವುದು ಕಣ್ಣಾರೆ ನೋಡಿವ್ಯ. ಶಿವನ ಸ್ವರೂಪಿ ಎಂದ ತಿಳಿದ ಭಕ್ತನಿಗೆ ಈ ಬಾಧೆ. ಹೇ ದೇವ, ಉತ್ಪತ್ತಿ ಸ್ಥಿತಿ ಲಯ ಕಾರಣಕರ್ತನಾದ ಜಗದೊಡೆಯನ ಮುಂದೆ ಇಂಥ ಅನ್ಯಾಯವೇ? ಧನ್ಯ ಧನ್ಯ ಋಷಿಕುಮಾರ, ತ್ರಿಲೋಕದಲ್ಲಿ ನೀನೇ ಧನ್ಯ. ದಕ್ಷಿಣಾಯನ ದಾನ ಮಾಡಿದ ಸಾಂಬ ಶಿವನಿಗೆ ಸಿರಬಾಗಿ ಗುರುಪುತ್ರ ನೆನೆಸಿದಿ. ನೀನು ಲೋಕದಲ್ಲಿ ಕ್ರೀತಿ ಗಳಿಸಿರುವಿ. ಜೀವ ಸೆಳೆಯಲು ಬಂದ ನನಗೆ ಇಲ್ಲಿಯವರೆಗೆ ಬರೆಯಿಂದ ಕಳಿಸಿರುವುದು ಯಾರನ್ನು ನಾನು ಕಾಣಲಿಲ್ಲ. ಈಗ ನೀನು ನನ್ನನ್ನು ಗೆದ್ದಿ ಚಿರಂಜೀವಿ ಎನಿಸಿದಿ. ಮೃತ್ಯು ಗೆದ್ದ ನಿನಗೆ ಮುಂದೆ ಮರಣದ ಭಯವೂ ಇಲ್ಲ. ಆ ಹೇ ಎನ್ನ ದೂತರಾದ ಮುನಿಕುಮಾರರೇ, ಇವನನ್ನು ಈ ಮುನಿಕುಮಾರನನ್ನು ಮುಟ್ಟುವ ಶಕ್ತಿ ನನ್ನಲ್ಲಿಲ್ಲ. ಬೇಗನೆ ಹೋಗಿ ಯಮರಾಜನಿಗೆ ಈ ಸುದ್ದಿಯನ್ನು ತಿಳಿಸೋಣ ನಡೆಯಿರಿ. ಆ ಹೇ ಆಗ್ರದ ಯಮರಾಜನೇ, ಶಹಬ್ಬಾಸ್, ಆ ಮುನಿಕುಮಾರನು ಶಿವನ ಧ್ಯಾನ ಮಾಡುತ್ತಾ ಶಿವಲಿಂಗದ ಮುಂದೆ ಕುಳಿತಿರುವನು. ಆ ಹುಡುಗ ನಮಗೆ ಮೀರಿದನು. ಈ ಲೋಕಕ್ಕೆ ಅವನನ್ನು ತರದಿದ್ದರೆ ಅಪಕೀರ್ತಿ ಬರುವುದು. ಬೇಗ ನೀನೇ ಹೋಗಿ ಅವನನ್ನು ತರುವಂತವನಾಗು. ತಂಗಿ ಬೇಗನೆ ತೆರಳುವಂತಕ್ಕೆ ಆಗು. ಹೇ ಮಾರ್ಕಂಡೆಯ, ಯಮ ಧರ್ಮನೆಂದರೆ ತ್ರಿಲೋಕಗಳ ಕದಕ ನಡುಗುತ್ತಿರುವಾಗ ನೀನು ಶಿವ ಧ್ಯಾನವನ್ನು ಕುರಿತು ಧ್ಯಾನ ಮಾಡಿದರೆ ನನಗೇನಾಗುವುದು? ಬೇರೆ ಹೊರಗೆ ಬಾ. ಓಂ ನಮ ಶಿವ ಮಾರ್ಕಂಡೆಯ. ಆಗದು ಅಣ್ಣ, ಮುನಿಕುಮಾರನನ್ನು ತರುವುದು ನಿನ್ನಿಂದಲೂ ಸಾಧ್ಯವಾಗುವುದಿಲ್ಲ. ಅವನು ಶಿವಾಲಯದಲ್ಲಿ ಆಸನ ಹಾಕಿ ಆತ್ಮ ಪ್ರಕಾಶದಲ್ಲಿ ಅಹಂಕಾರದಿಂದ ಹೋಗಿ ಅದಗತಿ ಹೊಂದಬೇಡ. ಹೇ ಮಾರ್ಕಂಡೆಯ, ಓಂ ನಮ ಶಿವ. ಓಂ ನಮ ಶಿವ. ಈಗ ನನ್ನ ಪಾಸವನ್ನು ಬಿಗಿದು ಹಾಕುವೆನು. ಓಂ ನಮ ಶಿವ. ಶಿವಲಿಂಗವನ್ನು ಬಿಟ್ಟು ಬೇಗ ಹೊರಗೆ ಬಾ. ಓಂ ನಮ ಶಿವ ಮಾರ್ಕಂಡೆಯ. ಓಂ ನಮ ಶಿವ. ಆಹೇ ಯಮರಾಜನೇ, ಶಿವನ ಜ್ಞಾನದಲ್ಲಿದ್ದವರ ಆಯುಷ್ಯ ಮಿತಿಯು ಮುಗಿದಿರುವುದು. ಆದ ಕಾರಣ ಮುಗಿದಿರುವುದಿಲ್ಲ. ನೀನು ಏನು ಮಾಡಿದರೆ ಪ್ರಯೋಜನವಿಲ್ಲ. ಆಹೇ ಮಾರ್ಕಂಡೆಯ. ಆಹೇ ಗುರುದೇವ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು ಮೆಚ್ಚಿದೆನು. ಆಹೇ ಮಾರ್ಕಂಡೆಯ, ನೀನು ಒಂದು 100 ವರ್ಷ ಆಯುಷ್ಯ ಉಳ್ಳವಂತವನಾಗು, ನಿನಗೆ ಕಲ್ಯಾಣವಾಗಲಿ. ಹೇ ಗುರುದೇವ, ನಿಮ್ಮ ಪಾದಕ್ಕೆ ವಂದಿಸುವೆನು. ನನಗೆ ಆಯುಷ್ಯವನ್ನು ಕರುಣಿಸಿದ ನಿಮ್ಮ ಪಾದಕ್ಕೆ ಮಂಗಲ ಪಾಡು. ಆರುತಿ ಬ್ಯಾಳ ಗೋವೇದ ಶ್ರೀದೇವಿಗೆ, ಆರುತಿ ಬ್ಯಾಳ ಗೋವೇದ ಶ್ರೀದೇವಿಗೆ, ಆರುತಿ ಬ್ಯಾಳ ಗೋವೇದ ಶ್ರೀದೇವಿಗೆ, ಆರುತಿ ಬ್ಯಾಳ ಗೋವೇದ ಶ್ರೀದೇವಿಗೆ, ಆರುತಿ ಬ್ಯಾಳ ಗೋವೇ ಪಾದಕ್ಕೆ ಯಾರ ಗೋವೇ. ಮಾಲೆ ಕೊರಳು ಅಳು ದರಸೇದ ದೇವಿಗೆ, ಆರುತಿ ಬ್ಯಾಳ ಗುವೇದ ಶ್ರೀದೇವಿಗೆ, ಆರುತಿ ಬ್ಯಾಳ ಗುವೇದ ಶ್ರೀದೇವಿಗೆ, ಆರುತಿ ಬ್ಯಾಳ ಗುವೇದ ಶ್ರೀದೇವಿಗೆ, ಆರುತಿ ಬ್ಯಾಳ ಗುವೇದ ಶ್ರೀದೇವಿಗೆ. ಸೋಂಬನೆ ಸೋಂಬಾರ ಮರ್ಥನ ಮಾಡಿದ, ಸೋಂಬನೆ ಸೋಂಬಾರ ಮರ್ಥನ ಮಾಡಿದ, ಸೋಂಬನೆ ಸೋಂಬಾರ ಸೋಂಬನೆ ಸೋಂಬಾರ ಮರ್ಥನಿ ಮಾಡಿದ, ಶಂಭು ಶಂಕರ ನಾರಾಣಿಯಾಳೆ, ಶಂಭು ಶಂಕರ ನಾರಾಣಿಯಾಳೆ. ಇದುವರೆಗೆ ಮಣ್ಣೂರಿನ ಚಂದ್ರಶೇಖರ್ ಹೊಸೂರ್ಗಾರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ ಭಕ್ತ ಮಾರ್ಕಂಡಯ್ಯ ಕೇಳಿದಿರಿ.